ಸಾಧ್ಯ ಮಾಡ್ತಾ ಇದ್ದೇವೆ. ಬಟ್ ಅದು ಕೂಡ ಈ ನಿಟ್ಟಿನಲ್ಲಿ ಕೂಡ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಆಲ್ರೆಡಿ ಅಂದ್ರೆ ಕಂಪನಿಗಳು ಕೂಡ ತಯಾರಿದವು, ಬೇರೆ ಬೇರೆ ಈ ಖರೀದಿದಾರರು ಬರ್ತಾರೆ, ಮತ್ತೆ ಈ ಬೆಳೆಗಾರರು ಎಲ್ಲಾನು ಮುಖಾಮುಖಿ ಆದಾಗ ಒಂದು ರೀತಿಯಿಂದ ಲಾಭದಾಯದಂತ ಒಂದು ವ್ಯವಸ್ಥೆ ಆಗ್ತದೆ. ಇದು ಸ್ವತಃ ತಾವೇ ಬೆಳೆದು ತಮ್ಮನೇಲೆ ಇದ್ಕೊಂಡು ತಮ್ಮ ಅಲ್ಲೇ ಊರು ಪಕ್ಕ ಮಾರುಕಟ್ಟೆಯಲ್ಲಿ ಮಾರ್ತೀವಿ ಅಂದ್ರೆ ಅದಕ್ಕೆ ಬೆಲೆ ಸಿಗೋದಿಲ್ಲ. ಇದಕ್ಕೆ ವಿದೇಶದ ಮಾರುಕಟ್ಟೆ ಮೇಲೆ ಕಣ್ಣಿಟ್ರೆ, ಡಾಲರ್ ರೂಪದಲ್ಲಿ ನಾವೇನಾದ್ರು ಹಣಕಾಸು ವ್ಯವಸ್ಥೆಯನ್ನು ಮಾಡುವಂತದಾಗಿದ್ರೆ ಖಂಡಿತವಾಗಿ ಇದು ಒಳ್ಳೆ ಲಾಭದಾಯಕ ಬೆಳೆಯಾಗಿ ಈ ಎಲ್ಲಾ ಗಡ್ಡೆಗಳನ್ನು ಕೂಡ ಬೆಳೆಯಬಹುದು. ಒಟ್ಟಾರೆ ಇಂಥ ಒಂದು ಗೆಡ್ಡೆಗಳನ್ನ ಬೆಳೆಯಬೇಕಾಗಿತ್ತು ಅಂದ್ರೂ ಕೂಡ ಅವು ಪ್ರಮುಖವಾಗಿ ಅರಣ್ಯ ಪ್ರದೇಶದಿಂದ ಬಂದಂತ ಬೆಳೆಗಳು. ಹಾಗಾಗಿ ಅವಾಗ ಬೇಕಾದಂತ ವಾತಾವರಣ, ನೆರಳು, ಮತ್ತೆ ನೀರು ಬಸಿದು ಹೋಗಬೇಕು ಅಂತೇಳಿ ಎಲ್ಲಾ ಬೆಳೆಗೂ ಹೇಳ್ತೀವಿ. ನೀರು ನಿಂತರೆ ಯಾವ ಬೆಳೆನೂ ಇಷ್ಟಪಡೋದಲ್ಲ ಅಲ್ವಾ. ಹಾಗಾಗಿ ಇದ್ದಂತ ಭೂಮಿಯೊಳಗ ಮತ್ತೆ ಇರುವಂತಹ ಭೂಮಿಯಲ್ಲಿ ಯಾವ ಬೆಳೆಗಳನ್ನ ಸದ್ಯಕ್ಕೆ ಬಹುವಾರ್ಷಿಕ ತೋಟಗಾರಿಕ ಬೆಳೆಗಳನ್ನ ಹಾಕಿವಿ ಅಲ್ಲಿ ಮಧ್ಯೆ ಕೂಡ ಹಾಕೊಂಡು ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನೊಳಗೆ ರೈತರು ಪ್ರಯತ್ನ ಮಾಡಲಿ ಅಂತೇಳಿ ಆಶಿಸೋಣ. ಡಾಕ್ಟರ್ ರಾಮಚಂದ್ರ ನಾಯ್ಕ ಅವರೇ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು, ಒಟ್ಟಾರೆ ಈ ಗೆಡ್ಡೆಗಳು ಅವುಗಳ ಮಹತ್ವ, ಅವುಗಳಿಗೆ ಎಲ್ಲೆಲ್ಲ ಮಾರ್ಕೆಟ್ ಇದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟರೆ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಗೆಡ್ಡೆ ಗೆಣಸು ಮತ್ತು ಅವುಗಳ ಮಹತ್ವ, ಈ ಕುರಿತು ಧಾರವಾಡದ ಅಖಿಲ ಭಾರತ ಗೆಡ್ಡೆ ಗೆಣಸು ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆಗಿರುವ ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಇದೀಗ ಮಣ್ಣಿನ ಫಲವತ್ತತೆಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಈ ಕುರಿತು ಸಿರಿಸಿ ಅರಣ್ಯ ಮಹಾವಿದ್ಯಾಲಯದ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ವಿಭಾಗದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಗೋಪಾಲ್ ವಿ ದಾಸರ್ ಇವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಗೋಪಾಲ್ ವಿ ದಾಸರ್ ಅವರಿದ್ದಾರೆ. ಈ ಮಣ್ಣಿನಲ್ಲಿ ಫಲವತ್ತತೆ ಬಹಳ ಮುಖ್ಯ ಅಂದ್ರೆ ಎಲ್ಲಾ ಮಣ್ಣಿನಲ್ಲಿ ಎಲ್ಲಾ ತರಹದ ಪೋಷಕಾಂಶಗಳು ಇರೋದಿಲ್ಲ. ಕೆಲವು ಮಣ್ಣಿನಲ್ಲಿ ಹೆಚ್ಚಾಗಿರುತ್ತೆ, ಕೆಲವು ಮಣ್ಣಿನಲ್ಲಿ ಕಡಿಮೆ ಇರುತ್ತೆ, ಕೆಲವೊಂದಿಷ್ಟು ಮಣ್ಣಿನಲ್ಲಿ ಸಮತೋಲನವಾಗಿರುತ್ತೆ. ಈ ಪೋಷಕಾಂಶಗಳು ಎಷ್ಟು ಪ್ರಮುಖವಾಗಿ ಬೇಕಾಗುತ್ತೆ, ಇವುಗಳನ್ನು ನಿರ್ವಹಣೆ ಮಾಡೋದ್ರಿಂದ ನಮ್ಮ ಬೆಳೆಗಳಿಗೆ ಹೇಗೆ ಅನುಕೂಲ ಆಗುತ್ತೆ, ಈ ನಿಟ್ಟಿನೊಳಗೆ ನಾವು ಮಾತಾಡ್ತಾ ಇದ್ದೀವಿ. ಡಾಕ್ಟರ್ ಗೋಪಾಲ್ ಅವರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಗೋಪಾಲ್ ದಾಸ್. ನಮಸ್ಕಾರ. ಈಗ ಮಣ್ಣಿನ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು, ಅದು ನಮ್ಮ ಬೆಳೆಗಳಿಗೆ ಅನುಕೂಲ ಆಗುತ್ತೆ, ಇಂತಿಂತ ಬೆಳೆಗಳಿಗೆ ಹಿಂಗಿಂಗೆ ನಿರ್ವಹಣೆ ಮಾಡಬೇಕು, ಏನದು, ಹೇಗೆ ಮಾಡಬೇಕು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ? ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದ್ರೆ ಕೇವಲ ಒಂದೇ ಒಂದು ಮೂಲದಿಂದ ಬಂದಂತದ್ದು ಅಲ್ಲ, ಎಲ್ಲಾ ರೀತಿ ಮೂಲಗಳಿಂದ ಇದು ರಾಸಾಯನಿಕವಾಗಿ ಅಥವಾ ಜೈವಿಕವಾಗಿ ಅಥವಾ ವಾತಾವರಣದಲ್ಲಿ ಸಿಗುವಂತ ಎಲ್ಲಾ ಮೂಲಗಳಿಂದ ಬರುವಂತ ತ್ಯಾಜ್ಯಗಳಿಂದ ಉತ್ಪಾದಿಸಲ್ಪಟ್ಟಂತ ಪೋಷಕಗಳು ದೊರೆತವೆ, ಅವಕ್ಕೆ ನಾವು ಸಮಗ್ರ ಪೋಷಕಾಂಶಗಳು ಅಂತ ಕರಿತೇವೆ. ನೀರು, ಗಾಳಿ, ಮತ್ತೆ ಮಣ್ಣು, ಮತ್ತೆ ನಾವು ಹಾಕ್ತಕ್ಕಂತ ಅನೇಕ ಕೃಷಿ ತ್ಯಾಜ್ಯ ಅಥವಾ ಸಾವಯವ ತ್ಯಾಜ್ಯಗಳ ಮೂಲಕ ಕೂಡ ಇಂಥ ಪೋಷಕಾಂಶಗಳು ದೊರೆತವು ಅಂತ ಹೇಳ್ತಾ ಇದ್ದಾರೆ. ಈ ಯಾವ್ಯಾವ ಅಂಶಗಳು ಎಲ್ಲೆಲ್ಲಿಂದ ದೊರೆತವು, ಏನೇ ನಾವು ಸ್ವಲ್ಪ ಹೇಳ್ತೀರ? ಈಗ ಅಂಶಗಳು ಯಾವ್ಯಾವ ಅಂದ್ರೆ, ಬೆಳೆಗೆ ಬೇಕಾಗುವಂತ ಪೋಷಕಾಂಶಗಳು ಒದಗಿಸಲು ನಾವು ಕೇವಲ ರಾಸಾಯನಿಕ ಗೊಬ್ಬರಗಳನ್ನು ಮಾತ್ರ ಅವಲಂಬಿಸಿದ್ದೇವೆ. ಆದರೆ ನಿರಂತರ ಇಳುವರಿ ಮತ್ತು ಮಣ್ಣಿನ ಫಲವತ್ತತೆ ದೃಷ್ಟಿಯಿಂದ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅನುಸರಿಸುವುದು ಸೂಕ್ತ. ಅಂದರೆ ಸಸ್ಯಗಳಿಗೆ ಬೇಕಾದ ಪೋಷಕಾಂಶಗಳು ವಿವಿಧ ಮೂಲಗಳಿಂದ ಬಂದಂತಹ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಸಾವಯವ ಗೊಬ್ಬರಗಳ, ಅದರಲ್ಲಿ ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಕೋಳಿ ಗೊಬ್ಬರ, ಎರೆಹುಳು ಗೊಬ್ಬರ, ಮತ್ತು ಇದಲ್ಲದೆ ಹಸಿರೆಲೆ ಗೊಬ್ಬರಗಳು ಮತ್ತು ಜೈವಿಕ ಗೊಬ್ಬರಗಳು ಮೂಲಕ ಒದಗಿಸಬೇಕಾಗುತ್ತದೆ. ಹಾಗಾಗಿ ನಾವು ಕೃತಕವಾಗಿ ಕೊಡುವಂತಹ ಗೊಬ್ಬರಗಳು ಹೇಳಿದ್ರೆ ಅಂದ್ರೆ ಪೋಷಕಾಂಶಗಳು, ಮತ್ತೆ ಕೆಲವೊಂದಿಷ್ಟು ವಾತಾವರಣದಿಂದ ಬರ್ತಾವು ಅಂತೇಳಿ, ಅಂದ್ರೆ ನೀರು ಅಥವಾ ಕಾರ್ಬನ್ ಅಂತೇಳಿ ಹೇಳ್ತೀವಿ, ಗಾಳಿ ಮೂಲಕ ಹೈಡ್ರೋಜನ್ ಅಂತ ಹೇಳ್ತೀವಿ, ಇವು ಕೂಡ ಸಿಗ್ತಾವಲ್ಲ? ಹೌದು, ಅವು ಕೂಡ ಸಿಗ್ತಾವು. ಆದ್ರೆ ಅವು ನೈಸರ್ಗಿಕವಾಗಿ ಅಂತ ಸಿಗುವಂತವು ಅದು ವಾತಾವರಣದಲ್ಲಿ ಇದ್ದೇ ಇರುತ್ತೆ. ಇದಲ್ಲದೆ ನಾವು ಸಾವಯವ ಮುಖಾಂತರ ಒದಗಿಸಲ್ಪಡುವಂತ ಪೋಷಕಾಂಶಗಳು ಅತಿ ಮುಖ್ಯವಾಗಿವೆ. ಈಗ ವಿವಿಧ ಮೂಲಗಳಾದ ರಾಸಾಯನಿಕ ಗೊಬ್ಬರ, ಸಾವಯವ ಗೊಬ್ಬರ, ಹಸಿರೆಲೆ ಗೊಬ್ಬರ, ಜೈವಿಕ ಗೊಬ್ಬರ, ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿದ್ರೆ ನಮಗೆ. ಮೊದಲೇದಾಗಿ ಹೇಳಬೇಕಂದ್ರೆ ಮಾರುಕಟ್ಟೆಯಲ್ಲಿ ಸಿಗುವ ಎಲ್ಲಾ ರಾಸಾಯನಿಕ ಗೊಬ್ಬರಗಳು ಈ ಗುಂಪಿಗೆ ಬರುವಂತದ್ದು. ಇವುಗಳು ತಕ್ಷಣ ಸಸಿಗಳಿಗೆ ಪೋಷಕಾಂಶಗಳನ್ನು

ಜೈವಿಕ ಗೊಬ್ಬರಗಳಿಗೆ ಉದಾಹರಣೆಗಳೆಂದರೆ ರೈಸೋಬಿಯಮ್, ಅಜೋಸ್ಪಿರಿಲಮ್, ಮೈಕೋರಜಿಯಾ, ಅಜಿಟೋಬೆಕ್ಟರು, ನೀಲಿ ಹೆಸಿರು ಪಾಚಿ ಇತ್ಯಾದಿಗಳು ಅಂತ ಹೇಳಬಂದಿದೆ. ರೈಸೋಬಿಯಂ ಸಾರಜನಕವನ್ನು ಪೂರೈಸುವ ಜೈವಿಕ ಅಣುಜೀವಿಯಾಗಿದ್ದು ಇದನ್ನು ಬೇಳೆಕಾಳು ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ಬಳಸಬಹುದು. ಸಂಶೋಧನೆಗಳಿಂದ ತಿಳಿದು ಬಂದಿರೋದು ಏನಂದ್ರೆ ರೈಸೋಬಿಯಂ ಅಣುಜೀವಿ ಉಪಯೋಗದಿಂದ ಇಳುವರಿಯಲ್ಲಿ ಶೇಕಡ 20-50% ಹೆಚ್ಚಾಗಿದ್ದು ಕಂಡು ಬಂದಿದೆ. ಅಜೋಸ್ಪಿರಿಲಮ್ ಹಾಗೂ ಅಜಿಟೋಬ್ಯಾಕ್ಟರಮ್ ಇವುಗಳು ಏಕದಳ ಬೆಳೆಗಳಾದ ಜೋಳ, ಮೆಕ್ಕೆಜೋಳ, ಗೋಧಿ, ತೃಣಧಾನ್ಯಗಳು ಅದಲ್ಲದೆ ಭತ್ತ, ಕಬ್ಬು ಹಾಗೂ ತರಕಾರಿ ಬೆಳೆಗಳಿಗೆ ಬೀಜೋಪಚಾರವಾಗಿ ಬಳಸುವುದರಿಂದ ಶೇಕಡ 20-30% ಇಳುವರಿಯಲ್ಲಿ ಹೆಚ್ಚಾಗಿದ್ದು ಕಂಡುಬಂದಿದೆ. ಮತ್ತು ಮೈಕೋರಜೆ ಇದನ್ನು ಕೂಡ ರಂಜಕವನ್ನು ಕರಗಿಸುವ ಜೈವಿಕ ಗೊಬ್ಬರಗಳನ್ನಾಗಿ ಉಪಯೋಗಿಸಬಹುದಾಗಿದೆ. ಅಂದ್ರೆ ಜೈವಿಕ ಗೊಬ್ಬರಗಳನ್ನ ಬೀಜೋಪಚಾರದ ಮೂಲಕ ಒಂದು ಅಥವಾ ಸ್ಲರಿಯಲ್ಲಿ ಕೂಡಿಸಿ ಹಾಕುವುದು, ಇನ್ನೊಂದು ಮತ್ತೆ ಸಾವಯವ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಆ ನಂತರ ಹಾಕುವುದು, ಈ ರೀತಿಯಾಗಿ ಮಾಡ್ತಾ ಇರ್ತಾರೆ. ಹೌದು. ಅಂದ್ರೆ ಒಟ್ಟಾರೆ ಅನುಕೂಲ ಪ್ರಯೋಜನ ಇದೆ ಇದರಲ್ಲಿ. ಖಂಡಿತವಾಗಿ ಪ್ರಯೋಜನ ಇದೆ. ಈ ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಬೇಕಂದಾಗ ನಮಗೆ ಒಂದು ರಾಸಾಯನ ಮೂಲದಿಂದ ಇನ್ನೊಂದು ಸಾವಯವ ಮೂಲದಿಂದ ಇನ್ನೊಂದು ನೈಸರ್ಗಿಕವಾಗಿ ಜೈವಿಕವಾಗಿ ಈ ರೀತಿಯಾಗಿ ಬೇರೆ ಬೇರೆ ಮೂಲಗಳಿಂದ ಹೇಳ್ತಾ ಇದ್ರಿ, ಇವೆಲ್ಲವನ್ನು ಬಳಸಬೇಕು ಅಥವಾ ಹೇಗೆ? ಎಲ್ಲಾ ಬಳಸಿದ್ರೆ ಬಹಳ ಒಳ್ಳೆಯದು. ಕೇವಲ ರಾಸಾಯನಿಕದಿಂದ ಮಾಡಿದರೆ ಇಳುವರಿನೇ ಹೆಚ್ಚಿಸಬಹುದು, ಆದರೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದರಲ್ಲಿ ಉಪಯೋಗವಾಗುವುದಿಲ್ಲ. ಯಾಕಂದ್ರೆ ಮಣ್ಣಿನಲ್ಲಿ ಕೇವಲ ಇಳುವರಿನೇ ಹೆಚ್ಚಿಸುವುದಲ್ಲದೆ ಮಣ್ಣಿನ ಫಲಿತಾಂಶವನ್ನು ಕಾಪಾಡುವುದರ ಜೊತೆಗೆ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಮಣ್ಣು ಮತ್ತು ಮಣ್ಣಿನ ರಾಸಾಯನಿಕ ಮತ್ತು ಭೌತಿಕ ಗುಣಧರ್ಮಗಳು ಅತಿ ಮುಖ್ಯವಾಗಿದೆ. ಆದ್ದರಿಂದ ಎಲ್ಲಾ ಮೂಲಗಳಿಂದ ದೊರೆಯುವಂತಹ ಗೊಬ್ಬರಗಳನ್ನು ಉಪಯೋಗಿಸುವುದು ಬಹಳ ಒಳ್ಳೆಯದಂತ ಕಂಡು ಬಂದಿದೆ. ನಮ್ಮ ಜಿಲ್ಲೆಯೊಳಗೆ ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚಾಗಿ ರೈತರು ಬಳಸೋದಿಲ್ಲ, ಆದ್ರೂ ಬಳಸಂತ ಹೇಳ್ತಿರೋ ಹೇಗೆ? ಬಳಸಬೇಕು. ಎಷ್ಟು ಮಟ್ಟಿಗೆ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಬೆಳೆಸಿ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಬೇಕು. ಹಾಗಾಗಿ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ರಾಸಾಯನಿಕ ಗೊಬ್ಬರ, ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಪೋಷಕಾಂಶ ಯಾವ್ಯಾವ ಪ್ರಮಾಣದಲ್ಲಿ ಎಂತೆಂಥ ಬೆಳೆಗಳಿಗೆ ಹೇಗೆ ಹಾಕಬೇಕು, ಯಾವ ಕಾಲದಲ್ಲಿ ಹಾಕಬೇಕು ಮತ್ತು ಹೇಗೆ ಹಾಕಬೇಕು, ಇವೆಲ್ಲವೂ ಕೂಡ ಬಹಳ ಮುಖ್ಯ. ಹಾಗಾಗಿ ಸಮಗ್ರ ಪೋಷಕಾಂಶಗಳನ್ನು ನಾವು ನಿರ್ವಹಣೆ ಮಾಡೋದ್ರಿಂದ ಅದಕ್ಕೆ ಮತ್ತು ಮಣ್ಣಿನ ಆರೋಗ್ಯಕ್ಕೆ ಧಕ್ಕೆ ಬರಲ್ದ ಹಾಗೆ, ಬರೀ ರಾಸಾಯನಿಕ ಬಳಸಿ ಬೆಳೆಸಿ ಬೆಳೆಸಿ ಅದು ಧಕ್ಕೆ ಬರುತ್ತೆ. ಮತ್ತೆ ರಾಸಾಯನಿಕಗಳನ್ನ ಮೇಲಿನ ಮೇಲೆ ಹಾಕೋದ್ರಿಂದ ಮೊದಲೇ ಸಾರಿ ಇಳುವರಿ ಬರಬಹುದು, ಎರಡನೇ ಸಲ ಬರಬಹುದು, ಮತ್ ಮೂರನೇ ಸಾರಿಯಿಂದ ಕಡಿಮೆ ಹಾಕುವಂತ ಹೋಗುತ್ತೆ. ಹಾಗಾಗಿ ಜೈವಿಕ ಗೊಬ್ಬರ, ರಾಸಾಯನಿಕ ಗೊಬ್ಬರ ಮತ್ತೆ ಸಾವಯವ ಗೊಬ್ಬರ, ಹಸಿರುಳ್ಳೆ ಗೊಬ್ಬರ, ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಬೆಳೆಸಿದಾಗ ಮಣ್ಣಿನ ಆರೋಗ್ಯನೂ ಸುಧಾರಣೆ ಆಗುತ್ತೆ, ಬೆಳೆಗಳ ಒಂದು ಉತ್ಪಾದಕತೆಯನ್ನು ಜಾಸ್ತಿ ಆಗುತ್ತೆ. ಈ ನಿಟ್ಟಿನೊಳಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟರೆ ಡಾಕ್ಟರ್ ಗೋಪಾಲ್ ದಾಸರ್ ಅವರೇ, ಧನ್ಯವಾದ. ನಮಸ್ಕಾರ. ಧನ್ಯವಾದ ಸರ್. ಮಣ್ಣಿನ ಫಲವತ್ತತೆಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಈ ಕುರಿತು ಸಿರ್ಸಿ ಅರಣ್ಯ ಮಹಾವಿದ್ಯಾಲಯದ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ವಿಭಾಗದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಗೋಪಾಲ್ ವಿ ದಾಸರ್ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ವಾಣಿಜ್ಯ ಪ್ರಕಟಣೆಗಳು. ಕೋವಿಡ್-19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆ ಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ ಶೇಕಡ 94% ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್-19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ. ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಕೋವಿಡ್-19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಜೋ ಕಣ್ಣು ಜೋ